ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಸಮಯ 5:30:25. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜೀವನೋಪಾಯಕ್ಕಾಗಿ ಮತ್ತು ಉದ್ಯೋಗ ಸೃಷ್ಟಿಗೆ ಮೀನು ಕೃಷಿ ಕುರಿತು ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರೂ ಆದ ಡಾ ಶಿವಕುಮಾರ್ ಎಂ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಮೊದಲಿಗೆ ಕೆಲವು ಜಾಹೀರಾತುಗಳು. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. 2 ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಶಿವಕುಮಾರ್ ಅವರೇ. ನಮಸ್ಕಾರ ಸರ್. ಮೀನುಗಾರಿಕೆ ನಮ್ಮ ರೈತ ಬಾಂಧವರ ಒಂದು ಮುಖ್ಯವಾದ ಕಸಬು ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ಒಂದು ರೀತಿ ನೀರಿನ ಸೌಲಭ್ಯ ಇರುತ್ತೆ ಅಂತಹ ಕಡೆಗಳಲ್ಲಿ ಈ ಮೀನುಗಾರಿಕೆಯನ್ನು ಅನುಸರಿಸಿ ನಮ್ಮ ರೈತ ಬಾಂಧವರು ಒಳ್ಳೆಯ ಒಂದು ಆದಾಯವನ್ನು ಮಾಡ್ಕೋಬಹುದು. ವಿಶೇಷವಾಗಿ ಇವತ್ತು ಕೋವಿಡ್-19 ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ, ನಮ್ಮ ಯುವಕರು ಆಗ್ಬೋದು ಮತ್ತು ಉದ್ಯೋಗಸ್ಥರು ತಮ್ಮ ಕೆಲಸಗಳನ್ನು ಕಳ್ಕೊಂಡಿರ್ತಾರೆ. ಅವರಿವತ್ತು ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಉದ್ಯೋಗಾವಕಾಶಗಳನ್ನು ಪಡ್ಕೋಬಹುದು ಮತ್ತು ಇದಕ್ಕಾಗಿ ಇರುವಂಥ ಸೌಲಭ್ಯಗಳೇನು ಅನ್ನೋದ್ರ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮೀನುಗಾರಿಕೆ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಎಷ್ಟರ ಮಟ್ಟಿಗೆ ಇದ್ದಾವೆ ಅಂತೀರ? ವಿಶೇಷವಾಗಿ ಈ ಕೋವಿಡ್-19 ಸಂದರ್ಭದಲ್ಲಿ ಲಕ್ಷಾಂತರ ಜನ ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಕೆಲಸಗಳನ್ನು ಕಳ್ಕೊಂಡು ತಮ್ಮ ಗ್ರಾಮಾಂತರ ಪ್ರದೇಶಗಳಿಗೆ ವಾಪಸ್ ಬಂದಿದ್ದಾರೆ. ಮತ್ತು ಅವರೆಲ್ಲ ರೈತರ ಮಕ್ಕಳು, ಜಮೀನನ್ನು ಹೊಂದಿರುವಂಥವರು ಬಹಳ ಜನ ಇದ್ದಾರೆ. ಹಾಗಾಗಿ ಅವರಿಗೆಲ್ಲ ಉದ್ಯೋಗಾವಕಾಶಗಳು ಎಷ್ಟರ ಮಟ್ಟಿಗೆ ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ಸಿಗ್ಬೋದು ಅಂತೀರಿ? ಭಾರತ ಮೀನುಗಾರಿಕೆಯಲ್ಲಿ ಒಂದು ಪ್ರಮುಖ ದೇಶ. ವಾರ್ಷಿಕವಾಗಿ 14.06 ಮಿಲಿಯನ್ ಟನ್ ಮೀನನ್ನು ಉತ್ಪಾದನೆ ಮಾಡ್ತಾ ಇದೆ. ಮೀನು ಕೃಷಿಯಲ್ಲಿ ಪ್ರಪಂಚದಲ್ಲಿ 2 ಸ್ಥಾನದಲ್ಲಿದೆ. ಮೀನುಗಾರಿಕೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಅದರಂತೆ ಕರ್ನಾಟಕವು ಕೂಡ ಒಂದು ಪ್ರಮುಖ ರಾಜ್ಯ. ಯಥೇಚ್ಛವಾಗಿ ಇಲ್ಲಿ ಜಲಸಂಪನ್ಮೂಲಗಳಿದ್ದಾವೆ. ಸುಮಾರು 82 ಜಲಾಶಯಗಳು, 26,000 ಕೆರೆಗಳು, 5,000 ಹೆಚ್ಚು ದೊಡ್ಡ ಕೆರೆಗಳು, ಒಂದು 5,813 ನದಿಪಾತ್ರ, ನದಿಯ ಉದ್ದ, ಹೀಗೆ ಹಲವಾರು ಜಲಸಂಪನ್ಮೂಲಗಳು. ಸುಮಾರು 5.87 ಲಕ್ಷ ಹೆಕ್ಟೇರ್ನಷ್ಟು ಜಲವಿಸ್ತೀರ್ಣ ಇದೆ. ವಾರ್ಷಿಕವಾಗಿ 6 ಲಕ್ಷ ಟನ್ನ ಮೀನಿನ ಉತ್ಪಾದನೆ ಆಗ್ತಾ ಇದೆ ರಾಜ್ಯದಲ್ಲಿ. ಇನ್ನು ಮೀನಿನ ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳುವ ಅವಕಾಶಗಳು ಬಹಳಷ್ಟಿದೆ. ಆದರೆ 80-85% ಜನ ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರು, ಅಂದರೆ 2.5 ಎಕರೆಗಿನ್ನ ಕಡಿಮೆ ಪ್ರದೇಶ ಭೂಪ್ರದೇಶವನ್ನು, ಕೃಷಿ ಪ್ರದೇಶವನ್ನು ಹೊಂದಿರ್ತಾರೆ. ಅಂಥವರು ಕಡ್ಡಾಯವಾಗಿ ಸಮಗ್ರ ಕೃಷಿಯನ್ನು ಅನುಸರಿಸಬೇಕು. ಆ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆ ಮತ್ತು ಮೀನು ಕೃಷಿ ಬಹಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಾಮಾನ್ಯವಾಗಿ ಸುಮಾರು 50 ವರ್ಷಗಳ ಹಿಂದೆ ವೈಜ್ಞಾನಿಕ ಕೃಷಿ ಬಂತು. ಇವತ್ತು ಭಾರತ ಆಹಾರ ಉತ್ಪಾದನೆಯಲ್ಲಿ ಸುಸ್ಥಿರವಾಗಿದೆ, ಸರ್ವಕಾಲಿಕ ಶ್ರೇಷ್ಠ ಉತ್ಪಾದನೆಯನ್ನು ಮಾಡ್ತಾ ಇದೆ. 308 ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಮಾಡ್ತಾ ಇದೆ. ಆದಾಗ್ಯೂ ಕೂಡ 20 ಕೋಟಿ ಜನಸಂಖ್ಯೆ ಆಹಾರದ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಪೌಷ್ಟಿಕಾಂಶದ ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ. ಒಂದು 30-35 ಕೋಟಿಯಷ್ಟು ಜನ ಪೋಷಕಾಂಶಗಳ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಮೀನು ಒಂದು ಉತ್ತಮ ಪೌಷ್ಟಿಕ ಆಹಾರ, ಹೆಚ್ಚು ಪ್ರೋಟೀನ್, ಹೆಚ್ಚು ಸಸಾರಜನಕ ಇರುವಂಥ ಆಹಾರ, ಸುಲಭವಾಗಿ ಜೀರ್ಣವಾಗುವಂಥ ಆಹಾರ, ಜೊತೆಗೆ ನಮ್ಮ ಮೆದುಳಿನ ಬೆಳವಣಿಗೆಗೆ, ಬುದ್ಧಿಮತ್ತೆಯ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಒಮೇಗಾ 3 ಮತ್ತು ಒಮೇಗಾ 6 ಈ ಆಮ್ಲಿ ಕೊಬ್ಬಿನ ಆಮ್ಲಗಳು ಇದೆ, ಅದು ಹೆಚ್ಚು ದೊರೆಯೋದ್ರಿಂದ, ಜೊತೆಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಎ ಡಿ ಇ ಕೆ ಇವೆಲ್ಲವೂ ಕೂಡ ನಮ್ಮ ತ್ವಚೆಗೆ ಮತ್ತು ಕಣ್ಣಿಗೆ ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಹಾರವೇ ಮೀನು. ಜೊತೆಗೆ ಒಂದು ಆರೋಗ್ಯಯುತವಾದ ಆಹಾರ ಅಂತ ಹೇಳ್ಬೋದು. ಖಂಡಿತವಾಗಿ ವಾರಕ್ಕೆ 2-3 ಬಾರಿ 150 ಗ್ರಾಮ್ಗೂ ಹೆಚ್ಚು ಮೀನನ್ನು ಸೇವಿಸೋದ್ರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಏನು ಪ್ರಪಂಚದಾದ್ಯಂತ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡೋದು, ಒಬ್ಬ ಆರೋಗ್ಯವಂತ ಮನುಷ್ಯ 20.8 ಕೆಜಿ ತಿನ್ನಬೇಕು. ಭಾರತದಲ್ಲಿ ಸುಮಾರು 12-12.5 ಕೆಜಿ ತಲಾ ವಾರ್ಷಿಕ ಲಭ್ಯತೆ ಇದೆ. ಕರ್ನಾಟಕದಲ್ಲಿ 9.8 ಕೆಜಿ ಇದೆ. ಆ 9.8 ಕೆಜಿಯಿಂದ 20 ಕೆಜಿವರೆಗೂ ಏರಿಸುವ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಜೊತೆಗೆ ನಾವು ಭತ್ತದ ಕೃಷಿ, ಕಬ್ಬಿನ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರಗಳ ಬೆಲೆ ಏರಿಕೆಯಿಂದ, ಕೂಲಿ ಆಳುಗಳ ಬೆಲೆ ಏರಿಕೆಯಿಂದ, ಹಿಡುವಳಿ ಸಣ್ಣದಾಗಿದ್ದರಿಂದ, ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸಲಾಗಿ, ಅಸಮರ್ಪಕ ಕೃಷಿ ಪದ್ಧತಿಗಳಿಂದಾಗಿ ಇವತ್ತು 1 ಎಕರೆ ಪ್ರದೇಶದಲ್ಲಿ ನೀವು ನಿರ್ವಹಣಾ ಕಾರಣ ವೆಚ್ಚವನ್ನು ಬಿಟ್ಟು ನಿಮಗೆ 25,000-30,000 ರೂಪಾಯಿ ಸಿಗ್ತಾ ಇದೆ 4 ತಿಂಗಳಲ್ಲಿ. ಅಂದರೆ ಬೆನಿಫಿಟ್ ಕಾಸ್ಟ್, ಲಾಭ ನಷ್ಟದ ಅನುಪಾತ 1 ರೂಪಾಯಿ ಕೃಷಿಯಲ್ಲಿ ಹಾಕಿದ್ರೆ ಭತ್ತಕ್ಕೆ 1.20 ರೂಪಾಯಿ ಸಿಗುತ್ತೆ. ಕಬ್ನಲ್ಲಿ 12-14 ತಿಂಗಳಲ್ಲಿ ಕೇವಲ 15,000-20,000 ರೂಪಾಯಿ ಸಿಗ್ತಾ ಇದೆ. ಕೃಷಿಯಲ್ಲಿ ದಿನೇ ದಿನೇ ಲಾಭ ಕಡಿಮೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ರೈತರು ತಮ್ಮ ಎಲ್ಲ ಜಮೀನಿನಲ್ಲಿ ಕೃಷಿ ಕೈಗೊಳ್ಳೋ ಅಗತ್ಯ ಇಲ್ಲ. ಸುಮಾರು 5-10% ಪ್ರದೇಶದಲ್ಲಿ, ತಗ್ಗಿನ ಪ್ರದೇಶದಲ್ಲಿ ಮೀನು ಹೊಂಡಗಳನ್ನು ಮಾಡಿ ಅಲ್ಲಿ ಮೀನನ್ನು ಬೆಳೆದರೆ, ಒಂದು ಮಣ್ಣಿನ ನಿರ್ವಹಣೆಗೆ, ನೀರಿನ ನಿರ್ವಹಣೆಗೂ ಕೂಡ ನಮ್ಮ ಮೀನು ಕೂಡ ಸಹಕಾರಿಯಾಗುತ್ತೆ. ಯಾಕಂದರೆ ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ಮಣ್ಣಿನಲ್ಲಿ ಸೋಡಿಯಂ ಅಂಶ ಜಾಸ್ತಿ ಆಗ್ತಾ ಇದೆ, ಮಣ್ಣು ಚೌಳು ಮತ್ತು ಕರ್ಲಾಗಿ ಬರ್ತಾ ಇದೆ. ಇದು ಎಲ್ಲ ಕಮಾಂಡ್ ಏರಿಯಾಗಳಲ್ಲಿ, ಅಂದರೆ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಕಾವೇರಿ ಅಚ್ಚುಕಟ್ಟು ಇರ್ಬೋದು, ಭದ್ರಾ ಅಚ್ಚುಕಟ್ಟು, ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದೇ ಕಸಬಿಗೆ ನಿರಂತರವಾಗಿ ಭತ್ತ ಕಬ್ಬು ಕ್ರಾಪ್ ರೊಟೇಷನ್ ಇಲ್ಲದೆ ಅತಿಯಾಗಿ ಒಂದೇ ಕಸಬಿಗೆ ಬಳಸಿ ಅತಿಯಾದ ರಸಗೊಬ್ಬರಗಳನ್ನು ಬಳಸಲಾಗಿ ಇವತ್ತು ಚೌಳು ಕರಲು ಭೂಮಿ ಆಗ್ತಾ ಇದೆ. ಕರ್ನಾಟಕದಲ್ಲೇ 1 ಮಿಲಿಯನ್ ಹೆಕ್ಟೇರ್ಗೂ ಹೆಚ್ಚು ಭೂಪ್ರದೇಶ ಚೌಳು ಮತ್ತು ಕರ್ಲಾಗಿದೆ. ಇಡೀ ದೇಶದಲ್ಲಿ 9.2 ಮಿಲಿಯನ್ ಹೆಕ್ಟೇರ್ನಷ್ಟು ಚೌಳು ಕರಲು ಭೂಮಿ ಇದೆ. ಅಂದರೆ ಕೃಷಿ ಭೂಮಿಯ ಸುಮಾರು 157 ಮಿಲಿಯನ್ ಹೆಕ್ಟೇರ್ ಏನಿದೆ, ಅದರಲ್ಲಿ 52-57 ಹೆಕ್ಟೇರ್ ಪ್ರದೇಶ ನೀರಾವರಿ ಪ್ರದೇಶ, ಅದರ 23% ಭಾಗ ಚೌಳು ಮತ್ತು ಕರಲು ಭೂಮಿ ಆಗ್ತದೆ. ಅಂತಹ ಜೌಗು ಕರಲು ಪ್ರದೇಶದಲ್ಲಿ ಯಾವುದೇ ಕೃಷಿ ಉತ್ಪಾದನೆಗೆ ತೊಡಕಾಗದಂತೆ ನಾವು ಮೀನು ಕೃಷಿಯನ್ನು ಕೈಗೊಳ್ಳಬಹುದು. ಮತ್ತು ಜೊತೆಗೆ ಇತರೆ ಕಸುಬುಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಲಾಭವನ್ನು ಕೊಡುವಂತಹ ಕೃಷಿಯೇ ಮೀನು ಕೃಷಿ. ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಮೀನು ಕೃಷಿಯಲ್ಲಿ 2.40 ರೂಪಾಯಿ ಸಿಗುತ್ತೆ. ಜೊತೆಗೆ ಮೀನು ಮರಿ ಪಾಲನೆ ಮಾಡಿದ್ರೆ 3-4 ರೂಪಾಯಿ ಸಿಗುತ್ತೆ. ಮೊದಲ 3 ತಿಂಗಳು ಮೀನು ಮರಿ ಪಾಲನೆ ಮಾಡಿ ಆ ನಂತರ ಮೀನು ಕೃಷಿಯನ್ನು ಕೈಗೊಂಡ್ರೆ ರೈತರು ಖಂಡಿತವಾಗಿ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ಮತ್ತೆ ಇದರಲ್ಲಿ ಶ್ರಮ ಕಡಿಮೆ ಅಂತ ಹೇಳಬಹುದು. ಖಂಡಿತವಾಗಿ ಮ್ಯಾನ್ ಅವರ್ ರಿಕ್ವೈರ್ಮೆಂಟ್ ಅನ್ನು ನೋಡಿದಾಗ ಒಬ್ಬ ವ್ಯಕ್ತಿ 2-3 ಹೆಕ್ಟೇರ್ ಪ್ರದೇಶವನ್ನು ನಿರ್ವಹಣೆ ಮಾಡಬಹುದು. ಯಾಕಂದರೆ ಕೇವಲ ಪ್ರಾರಂಭಿಕ ಹಂತದಲ್ಲಿ ಕೊಳ ಸಿದ್ಧತೆ ಮತ್ತು ಮರಿಗಳನ್ನು ಬಿಡುವಾಗ ಮಾತ್ರ ನಮಗೆ ಗಾಳಿನ ಅಗತ್ಯ ಇರುತ್ತೆ. ಆ ನಂತರ ಪ್ರತಿದಿನ ಆಹಾರವನ್ನು ಮತ್ತು ಗಾಳಿ ಯಂತ್ರಗಳನ್ನು ನಿರ್ವಹಣೆ ಮಾಡಿಕೊಂಡಿದ್ರೆ ಸಾಕು, ಮತ್ತು ಕಟಾವಿಗೆ ಬೇಕಾಗುತ್ತೆ. 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುವಂತಹ ಆಳುಗಳ ಸಂಖ್ಯೆ ಮ್ಯಾಂಡೇಸ್ ರಿಕ್ವೈರ್ಮೆಂಟ್ ಕೂಡ ಮೀನು ಕೃಷಿಯಲ್ಲಿ ಕಡಿಮೆ. ಆ ದೃಷ್ಟಿಯಿಂದ ಇದು ಲಾಭದಾಯಕ, ಆರ್ಥಿಕವಾಗಿ ಮತ್ತು ಉತ್ಪಾದಕತೆಯ ದೃಷ್ಟಿಯಿಂದಲೂ ಕೂಡ ಇದು ಲಾಭದಾಯಕ. ಇನ್ನು ಮುಖ್ಯವಾಗಿ ನಮ್ಮ ರೈತರು ಇವತ್ತು ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಮತ್ತು ಮಧ್ಯಮ ಒಂದು ಗಾತ್ರದ ಹಿಡುವಳಿಗಳನ್ನು ಹೊಂದಿರುವಂಥ ರೈತರು ನಮ್ಮಲ್ಲಿ ಹೆಚ್ಚಾಗಿದ್ದಾರೆ. ಮುಖ್ಯವಾಗಿ ತಾವು ಹೇಳಿದಾಗೆ ಇವತ್ತು ನಮ್ಮಲ್ಲಿ 5 ಎಕರೆ ಮತ್ತು ಅದಕ್ಕಿಂತ ಕಡಿಮೆ ಒಂದು ಹಿಡುವಳಿ ಹೊಂದಿರುವಂಥ ರೈತರೇ ಜಾಸ್ತಿ. ಇವರು ಮೀನು ಕೃಷಿಯನ್ನು ಯಾಕಾಗಿ ಮಾಡಬೇಕು ಅಂತೀರಿ? ಆರ್ಥಿಕತೆಯ ದೃಷ್ಟಿಯಿಂದ ಮತ್ತು ಮಣ್ಣಿನ ನಿರ್ವಹಣೆಯ ದೃಷ್ಟಿಯಿಂದ, ಒಟ್ಟಾರೆ ಕೃಷಿ ಭೂಮಿಯ ಸುಸ್ಥಿರತೆಯ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ಸುಮಾರು 5-10% ಪ್ರದೇಶದಲ್ಲಿ ತಗ್ಗಿನ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದಾಗ ಭೂಮಿಯಲ್ಲಿರುವ ಹೆಚ್ಚುವರಿ ಲವಣ ಇಲ್ಲಿ ಬಂದು ಶೇಖರಣೆಯಾಗುತ್ತೆ. ಕೊಳದ ಸುತ್ತ ಇರುವ ಕೃಷಿ ಭೂಮಿಯಲ್ಲಿ ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಹೆಚ್ಚು ನೀರನ್ನು ಬಸಿಯುವುದರಿಂದ 600-800 ಕೆಜಿ ಭತ್ತದ ಇಳುವರಿಯಲ್ಲಿ ಜಾಸ್ತಿ ಆಗುತ್ತೆ. 8-10 ಟನ್ನಷ್ಟು ಕಬ್ಬಿನ ಇಳುವರಿಯಲ್ಲಿ ಜಾಸ್ತಿ ಆಗುತ್ತೆ. ತೆಂಗಿನಲ್ಲೂ ಕೂಡ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಜೊತೆಗೆ ನಾವು ಮೀನು ಕೃಷಿ ಕೈಗೊಂಡು ಅಲ್ಲಿ ಸಾವಯವ ಗೊಬ್ಬರ ಕೊಳಕ್ಕೆ ಹಾಕಿ ಮೀನುಗಳಿಗೆ ಆಹಾರವನ್ನು ಹಾಕುವುದರಿಂದ ಈ ನೀರನ್ನು ಕೃಷಿಗೆ ಬಳಸಿದಾಗ ಅತ್ಯಂತ ಪೋಷಕಾಂಶಯುಕ್ತ ನೀರನ್ನು ನಾವು ಕೃಷಿಗೆ ಬಳಸ್ಕೊಂಡಾಗ ಸಮಗ್ರವಾಗಿ ಉತ್ಪಾದನೆ ಮತ್ತು ಉತ್ಪಾದಕತೆ ಎರಡೂ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ಮಧ್ಯಮ ಮತ್ತು ಸಣ್ಣ ರೈತರು ಕಡ್ಡಾಯವಾಗಿ, ಅದರಲ್ಲೂ ಕಮ್ಯಾಂಡ್ ಏರಿಯಾದಲ್ಲಿ ಕೊಳಗಳನ್ನು ಮಾಡಿದಾಗ ಏನಾಗುತ್ತೆ, ಹೆಚ್ಚುವರಿ ನೀರು ಇಲ್ಲಿ ಬಸಿಯುತ್ತೆ ಮತ್ತು ಈ ನೀರನ್ನು ನಾವು ಪ್ರೊಟೆಕ್ಟಿವ್ ಇರಿಗೇಷನ್ ಆಗಿ ರಕ್ಷಕ ನೀರಾವರಿಯಾಗಿ ಬಳಸ್ಕೊಳ್ಬಹುದು. ಪ್ರತಿಯೊಬ್ಬರು ಈ ಥರ ಮಾಡಿದಾಗ ಅಂತರ್ಜಲ ವೃದ್ಧಿಯಾಗುತ್ತೆ, ಹ್ಯುಮಿಡಿಟಿ ತೇವಾಂಶ ಹೆಚ್ಚಾಗುತ್ತೆ, ಉತ್ಪಾದಕತೆ ಜಾಸ್ತಿ ಆಗುತ್ತೆ, ಸೂಕ್ಷ್ಮ ವಾತಾವರಣ ಚೆನ್ನಾಗಾಗುತ್ತೆ, ಕಾಳು ಕಟ್ಟುವಿಕೆ ಜಾಸ್ತಿ ಆಗುತ್ತೆ. ಯಾವಾಗ ನೀರಿನ ಕೊರತೆ ಆಗುತ್ತೆ, ಸಸ್ಯಗಳು ಕೇವಲ ನಿರ್ವಹಣೆಗೆ ಹೆಚ್ಚು ಎನರ್ಜಿನ ಖರ್ಚು ಮಾಡಿಬಿಡ್ತವೆ. ಆ ದೃಷ್ಟಿಯಿಂದ ಮೀನನ್ನು ಕಡ್ಡಾಯವಾಗಿ ಬೆಳೆಯೋದ್ರಿಂದ ಎಲ್ಲ ಕೃಷಿಗಳ ಮೇಲೆ ಧನಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ಅಂದರೆ ಆ ಒಂದು ಹೊಂಡ ಅಥವಾ ಒಂದು ಕೊಳ ಇದ್ದರೆ ಇಡೀ ನಮ್ಮ ಕೃಷಿ ಕ್ಷೇತ್ರ ಒಳ್ಳೆ ಸೀಮಿತ ವಾತಾವರಣ ಅಲ್ಲಿ ಸೃಷ್ಟಿಯಾಗಿ, ಒಂದು ತಂಪಾದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿ ಉತ್ಪಾದನೆ ಹೆಚ್ಚಾಗುತ್ತೆ ಅಂತೀರಿ? ಹೌದು, ಸಸ್ಯಗಳು ಹೆಚ್ಚು ತಮ್ಮ ಉತ್ಪಾದನೆಗೆ ಬಳಸ್ಕೊಳ್ತದೆ. ಇಲ್ಲ ಅಂದ್ರೆ ಅವುಗಳ ಉಷ್ಣಾಂಶದ ನಿರ್ವಹಣೆಗೆ ಸಾಕಷ್ಟು ಎನರ್ಜಿಯನ್ನು ಖರ್ಚು ಪಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂತಹ ಅಂಶ. ಅಂದ್ರೆ ನಮ್ಮ ರೈತ ಬಾಂಧವರು ಸುಧಾರಿತ ಮೀನಿನ ತಳಿಗಳನ್ನು ಬಳಸ್ಕೋಬಹುದು ಅಂತ. ಇವತ್ತು ಸಾಮಾನ್ಯವಾಗಿ ಏಕತಳಿ ಕೃಷಿಯನ್ನು ಮಾಡಬೇಕಾದಾಗ ವೈಜ್ಞಾನಿಕವಾಗಿ ನಾವು ಮೀನು ಕೃಷಿಯನ್ನು ಮಾಡಬೇಕಾಗುತ್ತೆ. ಆದರೆ ರೈತರಿಗೆ ಸಾಮಾನ್ಯವಾಗಿ ನಾವು ಮಿಶ್ರತಳಿ ಸಾಕಣೆಯನ್ನೇ ನಾವು ಹೇಳ್ಕೊಡ್ತೇವೆ. ಯಾಕಂದರೆ ಮೀನು ಕೊಳ ಸಾಮಾನ್ಯವಾಗಿ 5-6 ಅಡಿ ಆಳ ಇರಬೇಕಾಗುತ್ತೆ. ಅಲ್ಲಿ ಗೆಂಡೆ ಜಾತಿ ಮೀನುಗಳನ್ನ, ನೀರಿನ ಮೇಲ್ಪದರದಲ್ಲಿ ವಾಸಿಸುವಂತಹ ಮೀನು, ನೀರಿನ ಮಧ್ಯಭಾಗದಲ್ಲಿ ವಾಸಿಸುವಂತಹ ಮೀನು, ತಳಭಾಗದಲ್ಲಿ ವಾಸಿಸುವಂತಹ ಮೀನು, ಕಟ್ಲ, ರೋಹು ಮತ್ತು ಸಾಮಾನ್ಯ ಗೆಂಡೆ, ಈ ಮೀನುಗಳನ್ನು ನಾವು ಒಂದೇ ಕೊಳದಲ್ಲಿ 5-6 ತಳಿಗಳನ್ನು ಸಾಕಿದಾಗ ಸುಮಾರು 8-10 ತಿಂಗಳಲ್ಲಿ ನಾವು 5-6 ಟನ್ ಮೀನಿನ ಉತ್ಪಾದನೆ ಮಾಡಬಹುದು. ಅಂದರೆ ಈ ಬೇರೆ ಬೇರೆ ಜಾತಿಯ ಮೀನುಗಳು ಒಂದಕ್ಕೊಂದು ಸ್ಪರ್ಧಿಸಲ್ವ ಅವು, ಅಥವಾ ಎಲ್ಲ ಸಾಮರಸ್ಯದಿಂದ ಕೂಡಿರ್ತಾವ? ಸುಮಾರು 15-20 ತಳಿಗಳನ್ನು ನಾವು ಸಿಹಿನೀರು ಮೀನು ಕೃಷಿಯಲ್ಲಿ ಬಳಸ್ತಾ ಇದ್ದೀವಿ. ಐದರಿಂದ ಆರು ತಳಿಗಳನ್ನು ಒಟ್ಟಿಗೆ ಸಾಕಬಹುದು. ಅವೆಲ್ಲವೂ ಕೂಡ ಸಸ್ಯಹಾರಿ ಮೀನುಗಳು ಅಥವಾ ಆಮ್ನಿವೋರ್ ಅಂತೀವಿ, ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಎರಡು ತಿನ್ನುವಂತಹ ಮೀನುಗಳನ್ನ ಒಟ್ಟಾಗಿ ಸಾಕಿದಾಗ ಒಂದಕ್ಕೊಂದು ಸ್ಪರ್ಧೆ ಇಲ್ಲ. ಆದರೆ ಕೆಲವು ಮಾಂಸಾಹಾರಿ ಮೀನುಗಳಿದ್ದಾವೆ, ಉದಾಹರಣೆಗೆ ಕುಚ್ಚು ಮೀನು ಅಥವಾ ಬಾಳೆ ಮೀನು, ಭಾರತೀಯ ಆನೆ ಮೀನು, ಕೆಲವು ಮಾಂಸಾಹಾರಿ ಮೀನುಗಳಿದ್ದಾವೆ. ಅವನ್ನ ಸಾಕುವಾಗ ತಜ್ಞರ ಸಲಹೆ ಪಡೆದು ಅವುಗಳನ್ನು ಪ್ರತ್ಯೇಕವಾಗಿ ಸಾಕಬೇಕು. ಸಾಮಾನ್ಯವಾಗಿ ನಾವು ಸಸ್ಯಾಹಾರಿ ಮೀನುಗಳನ್ನೇ ನಾವು ಶಿಫಾರಸು ಮಾಡೋದ್ರಿಂದ ಅವು ಸಾಮರಸ್ಯದಿಂದ ಒಂದೇ ವಾತಾವರಣದಲ್ಲಿ ಬೆಳೆದು ನೈಸರ್ಗಿಕವಾಗಿ ಉತ್ಪಾದನೆಯಾಗುವಂಥ ಎಲ್ಲ ಆಹಾರವನ್ನು ಸಮರ್ಪಕವಾಗಿ ಬಳಸಿಕೊಂಡು ಉತ್ತಮ ಇಳುವರಿ ಬರುತ್ತೆ ಒಂದು ಕೊಳದಲ್ಲಿ. ಇನ್ನು ಮುಖ್ಯವಾಗಿ ನಮ್ಮ ಭಾರತ ಸರ್ಕಾರ ಇವತ್ತು ರೈತರ ಆದಾಯವನ್ನು 2022 ವೇಳೆಗೆ ಎರಡು ಪಟ್ಟು ಮಾಡಬೇಕು ಅಂತ ಒಂದು ಗುರಿಯನ್ನು ಹಾಕ್ಕೊಂಡಿದೆ. ಈ ಗುರಿ ಸಾಧಿಸೋದ್ರಲ್ಲಿ ಮೀನು ಕೃಷಿ ಯಾವ ರೀತಿ ಪಾತ್ರ ವಹಿಸಬಹುದು ಅಂತಿದೆ? ನಾನು ತಮಗೆ ಈಗಾಗಲೇ ಹೇಳಿದ ಹಾಗೆ ಭತ್ತ ಮತ್ತು ಕಬ್ಬಿನಲ್ಲಿ ಉತ್ಪಾದಕತೆಯೂ ಕಡಿಮೆಯಾಗುತ್ತಿದೆ, ಲಾಭ ಕೂಡ ಕಡಿಮೆ ಆಗ್ತಾ ಇದೆ. ಆದರೆ ಮೀನು ಒಂದು ಸ್ಟೇಪಲ್ ಫುಡ್ ಅಲ್ಲ, ಮುಖ್ಯ ಆಹಾರ ಅಲ್ಲ, ಪೂರಕ ಆಹಾರ. ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಏನು ನಾವು ಭಾರತದಲ್ಲಿ 14.06 million ton ಮೀನಿನ ಉತ್ಪಾದನೆ ಮಾಡ್ತಾ ಇದೀವಿ, ಅದನ್ನು 20 million ton ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಭಾರತ ಸುಮಾರು 11-12 lakh tonnashtu ಮೀನಿನ ಉತ್ಪನ್ನಗಳನ್ನ ರಫ್ತು ಮಾಡಿ ಸುಮಾರು 47-48 thousand crore ವಿದೇಶಿ ವಿನಿಮಯವನ್ನು ಗಳಿಸ್ತಾ ಇದೆ. ಅದನ್ನು 1 lakh crore ಹೆಚ್ಚಿಸಲಿಕ್ಕೆ ಅವಕಾಶ ಇದೆ ಮತ್ತು ಗುರಿಯನ್ನು ಹೊಂದಿ ಭಾರತ ಸರ್ಕಾರ ಕಳೆದ ವರ್ಷ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಹೆಸರಿನಲ್ಲಿ ಸುಮಾರು 20,500 crore ಅನುದಾನವನ್ನು ಗೊತ್ತು ಮಾಡಿದೆ. ಓಹೋ, ಸುಮಾರು 60-65 ಚಟುವಟಿಕೆಗಳನ್ನು ಗುರುತು ಮಾಡಲಾಗಿದೆ. ಎಲ್ಲ ವಿಚಾರಗಳಲ್ಲಿ ಸುಸ್ಥಿರವಾಗಿ ಮೀನಿನ ಉತ್ಪಾದನೆಯನ್ನು ಹೆಚ್ಚಿಸುವುದು, ವೈಜ್ಞಾನಿಕ ಮೀನು ಸಾಕಣೆ ಪದ್ಧತಿಗಳಾದ ಬಯೋಫ್ಲಾಕ್ ತಂತ್ರಜ್ಞಾನ ಮತ್ತು ನೀರನ್ನು ಪುನರಾವರ್ತನೆಯಾಗಿ ಬಳಸಿ ಮೀನು ಕೃಷಿ ಮಾಡುವ ತಂತ್ರಜ್ಞಾನವಾದ RAS ರೀಸರ್ಕ್ಯುಲೇಟರಿ ಆಕ್ವಕಲ್ಚರ್ ಸಿಸ್ಟಮ್, ಹೀಗೆ ಇಂಟೆನ್ಸಿವ್ ಫಾರ್ಮಿಂಗ್ ಅನ್ನು ಸಾಂದ್ರ ಮೀನು ಕೃಷಿಯನ್ನು ಮಾಡಿ ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಮೀನನ್ನು ಉತ್ಪಾದನೆ ಮಾಡುವಂತಹ ಹಲವಾರು ಚಟುವಟಿಕೆಗಳನ್ನ ಮತ್ತು ಸುಸ್ಥಿರವಾಗಿ ಉತ್ಪಾದನೆ ಮಾಡುವ ಚಟುವಟಿಕೆಗಳು, ಜೊತೆಗೆ ಕೊಯ್ಲಿನೋತ್ತರ ಸಂಸ್ಕರಣೆ, ಮಾರುಕಟ್ಟೆ ಮತ್ತು ಮೌಲ್ಯವರ್ಧನೆ, ಹೀಗೆ ಎಲ್ಲ ವಿಭಾಗಗಳಲ್ಲೂ ನಮ್ಮ ನಿರುದ್ಯೋಗಿ ಯುವಕರು, ರೈತರು, ಉದ್ಯಮಿಗಳನ್ನು ಪ್ರೋತ್ಸಾಹಿಸಲಿಕ್ಕಾಗಿ ಹಲವಾರು ಯೋಜನೆಗಳನ್ನ ತಂದಿದೆ. ಆಸಕ್ತರು ಪ್ರತಿ ತಾಲೂಕಿನಲ್ಲಿ ಸುಮಾರು 173 ಬ್ಲಾಕ್ನಲ್ಲಿ ಶೇಕಡ 90% ತಾಲೂಕುಗಳಲ್ಲಿ ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮೀನುಗಾರಿಕಾ ಪದವಿಯನ್ನು ಪಡೆದ ಅಧಿಕಾರಿಗಳಿದ್ದಾರೆ. ಕರ್ನಾಟಕದಲ್ಲಿಯೂ ಕೂಡ ಈ 6 lakh ton ಮೀನಿನ ಉತ್ಪಾದನೆಯಿಂದ 10 lakh ton ಮೀನಿನ ಉತ್ಪಾದನೆ 1 million ton ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಗುರಿ ಹಾಕಿಕೊಳ್ಳಲಾಗಿದೆ. ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಮೀನುಗಾರಿಕೆ ಇಲಾಖೆ ನಿರ್ದೇಶಕರು ಎಲ್ಲರೂ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸಮರೋಪಾದಿಯಲ್ಲಿ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಕಾರ್ಯಕ್ರಮಗಳನ್ನು ರೈತರಿಗೆ ಮಾಧ್ಯಮಗಳ ಮುಖಾಂತರ ತಲುಪಿಸ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ನಿರುದ್ಯೋಗಿ ಯುವಕರು ಪಡ್ಕೊಂಡು ಅವರ ಆಸಕ್ತಿ ಆಧಾರದ ಮೇಲೆ, ಅವರ ಸಂಪನ್ಮೂಲದ ಆಧಾರದ ಮೇಲೆ, ಅವರ ಆರ್ಥಿಕತೆಯ ಆಧಾರದ ಮೇಲೆ ಯಾವ ಚಟುವಟಿಕೆ ಅವರಿಗೆ ಸೂಕ್ತ ಅನಿಸುತ್ತೆ ಆ ಚಟುವಟಿಕೆಯನ್ನು ಕೈಗೊಂಡು ತಮ್ಮ ಆರ್ಥಿಕ ಅಭಿವೃದ್ಧಿ ಮತ್ತು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು. ಅಷ್ಟೊಂದು ಅವಕಾಶಗಳು ಇದಾವೆ ಅಂತ ಹೇಳಿ ಇದಾವೆ. ಅಂದರೆ ಈಗ ನಮ್ಮ ಮೀನು ಕೃಷಿಕರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ಬೋದು ಅಂತೇಳಿ ಮೀನು ಕೃಷಿಗೆ? ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಹಲವಾರು ಸಂಶೋಧನಾ ಕೇಂದ್ರಗಳಿದ್ದಾವೆ. ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳ, ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಸರುಘಟ್ಟ, ಕಡಲ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಅಂಕೋಲಾ, ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಭೂತನಾಳ, ಜೊತೆಗೆ ರಾಜ್ಯದ ಪ್ರತಿಷ್ಠಿತ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರಿನಲ್ಲಿ, ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ 4 ತರಬೇತಿ ಕೇಂದ್ರಗಳು, ಒಂದು ಬೇತಮಂಗಲ, ಮೈಸೂರಿನ ಕರಿಮುದ್ನಳ್ಳಿ ಮತ್ತು ಶಿವಮೊಗ್ಗದ BRP, 3-4 ಕಡೆ ತರಬೇತಿ ಕೇಂದ್ರಗಳಿದ್ದಾವೆ. ರೈತರು ಅಲ್ಲಿ ನೀಡುವಂತಹ ತರಬೇತಿಗಳನ್ನು ಪಡೆದು ಆ ನಂತರ ಇಲಾಖೆಯಲ್ಲಿ ಹಲವಾರು ಯೋಜನೆಗಳಿದ್ದಾವೆ. ರಾಜ್ಯ ಯೋಜನೆಗಳು, ಭಾರತ ಸರ್ಕಾರದ ಯೋಜನೆಗಳು, ಜೊತೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗಳು ಮತ್ತು ಮರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಭಾರತ ಸರ್ಕಾರದ್ದು, ಅಂದರೆ ಈ ಸಮುದ್ರ ಉತ್ಪನ್ನಗಳನ್ನು ರಫ್ತು ಮಾಡುವಂತಹ ಸಂಸ್ಥೆ ಕೊಚ್ಚಿನ್, ಮತ್ತು ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್, ಭಾರತೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಈ ಎಲ್ಲ ಸಂಸ್ಥೆಗಳ ಜಾಲತಾಣಗಳಲ್ಲಿ ಇರುವ ಯೋಜನೆಗಳನ್ನು ನೋಡಿಕೊಂಡು ಅವರ ಆಸಕ್ತಿಯ ಅನುಸಾರ ಯೋಜನೆಗಳನ್ನು ಪಡಿಬಹುದು. ಮಹಿಳೆಯರಿಗೆ ಶೇಕಡ 60% ಸಬ್ಸಿಡಿ, ಯೋಜನಾ ಘಟಕ ವೆಚ್ಚದ 60% ಸಬ್ಸಿಡಿ ಮಹಿಳೆಯರಿಗೆ, ಎಲ್ಲ ಜಾತಿಯ ಪಂಥದ ಮಹಿಳೆಯರಿಗೆ, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೆಗೂ ಕೂಡ ಶೇಕಡ 60% ಸಬ್ಸಿಡಿ, ಇತರರಿಗೆ ಶೇಕಡ 40% ಸಬ್ಸಿಡಿ ಇದೆ. ಇಷ್ಟೊಂದು ದೊಡ್ಡ ಮಟ್ಟದ ಘಟಕ ವೆಚ್ಚ ಮತ್ತು ಇಷ್ಟೊಂದು ದೊಡ್ಡ ಸಬ್ಸಿಡಿ ಮೊತ್ತ ಇದೇ ಮೊದಲ ಬಾರಿಗೆ ಜಾರಿಯಲ್ಲಿದೆ. ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು, ಜೊತೆಗೆ ವೈಜ್ಞಾನಿಕವಾಗಿ ಒಂದು ವ್ಯವಸ್ಥಿತವಾಗಿ ಮಾಡಿದಲ್ಲಿ ಖಂಡಿತವಾಗಿ ಮೀನುಗಾರಿಕೆ ಮತ್ತು ಮೀನು ಕೃಷಿ ಯಾವತ್ತೂ ನಷ್ಟ ಅಂತ ಆಗೋದಿಲ್ಲ, ಆದಾಯ ತರುವಂತಹ ಕಸಬಾಗಿದೆ. ಅಂದ್ರೆ ಮುಖ್ಯವಾಗಿ ಈಗ ಮೀನು ಕುಳಗಳ ಒಂದು ತಯಾರಿ, ಮೀನು ಮರಿಗಳ ಒಂದು ಕೊಳ್ಳುವಿಕೆ, ಇದಕ್ಕೆಲ್ಲದಕ್ಕೂ ಏನಾದರೂ ಸಹಾಯ ಸಿಗುತ್ತಾ? ಖಂಡಿತವಾಗಿ. ಸಾಮಾನ್ಯವಾಗಿ ತಮ್ಮ ಜಮೀನುಗಳಲ್ಲಿ ಕೇವಲ ಮಣ್ಣಿನ ಕೊಳಗಳನ್ನು ನಿರ್ಮಾಣ ಮಾಡಿ ಮೀನು ಕೃಷಿಯನ್ನು ಮಾಡಿದಾಗ ಒಂದು ಘಟಕ ವೆಚ್ಚ 7-7.6 lakh ಅದು ಸೆಮಿ ಇಂಟೆನ್ಸಿವ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ, ಅಲ್ಲಿ ಮೀನು ಕೃಷಿಯನ್ನು ಕೈಗೊಳ್ಬೋದು. ಆದರೆ ಕರ್ನಾಟಕ ರಾಜ್ಯಕ್ಕೆ ಸುಮಾರು 60 crore ಮೀನುಗಳ ಬೇಡಿಕೆ ಇದೆ, ಮರಿಗಳ ಬೇಡಿಕೆ ಇದೆ. ನಾವು ಸುಮಾರು 36-40 crore ಅಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ. ರೈತರು ಸುಮಾರು 200-400 square meters ಕೊಳಗಳನ್ನ, ಮಣ್ಣಿನ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ನಮ್ಮ ಮೀನು ಮರಿ ಉತ್ಪಾದನಾ ಕೇಂದ್ರಗಳಲ್ಲಿ ಸಿಗುವಂತಹ ಸ್ಪಾನ್, ಮೊಟ್ಟೆ ಒಡೆದು ನಂತರ 5 days ಆದ ಮರಿಗಳನ್ನ ತಂದು ಅವುಗಳನ್ನ 60-80 days ಬೆಳೆದ್ರೆ, ಮೀನು ಮರಿ ಪಾಲನೆ ಮಾಡಿ ಬೆಳೆದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಬರುವಂತಹ ಚಟುವಟಿಕೆ ಮೀನು ಮರಿ ಪಾಲನೆ, ಸೀಡ್ ರೇರಿಂಗ್. ಅಂದ್ರೆ ಅವುಗಳನ್ನ ಅವರು ಬೆಳೆಸಿದ್ರೆ ಎಷ್ಟು ದಪ್ಪ ಆಗ್ತವೆ? ಬೆಳೆಸಿ ಸುಮಾರು 20-30% ಶೇಕಡ 30% ಬದುಕಿ ಅವು 2-3 inches ಆಗ್ತವೆ. ಒಂದು ಮರಿಯನ್ನ ಸರ್ಕಾರಿ ಬೆಲೆ 1.30 rupees ಮಾಡಿದ್ದಾರೆ. ಆ ಬೆಲೆಗೆ ಮಾರಿದಾಗ ಕಡಿಮೆ ಅವಧಿಯಲ್ಲಿಯೇ ಹೆಚ್ಚು ಲಾಭ, ಯಾಕಂದ್ರೆ ನಮ್ಮ ರಾಜ್ಯದ ಬೇಡಿಕೆಯನ್ನು ಪೂರೈಸಿಕೊಂಡ್ರೆ ಹೆಚ್ಚು ಲಾಭ ಬರುತ್ತೆ. ಅಂದ್ರೆ ಇನ್ನೂ 20 crore ಮರಿಗಳ ಒಂದು ಬೇಡಿಕೆ ಇದೆ. ಆದ್ರಿಂದ ಮೀನು ಮರಿ ಪಾಲನೆಯನ್ನ ಮೊದಲ 3 months ಮಾಡಿ 2 crore ತೆಗೆದು ಆ ನಂತರ ಮೀನು ಕೃಷಿಯನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಲಾಭ ಬರುತ್ತೆ. ಇದು ಒಂದು ಬಹಳ ಮುಖ್ಯವಾದ ಅಂಶ, ಬಹಳ ಮುಖ್ಯವಾದ ಅಂಶ. ಜೊತೆಗೆ ಈ ಮೀನುಗಳನ್ನು ಮಾರಾಟ ಮಾಡೋದ್ರಲ್ಲೂ ಸಾಕಷ್ಟು ಅವಕಾಶಗಳಿದ್ದಾವೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೀನು ಮಾರಾಟ ಮಳಿಗೆಗಳನ್ನು ಹಾಕಿಕೊಳ್ಳಲಾಕೆಯೇ ಪ್ರತ್ಯೇಕವಾದ ಯೋಜನೆಗಳಿದ್ದಾವೆ. ತಾಜಾ ಮೀನನ್ನು ಮಾರಲಿಕ್ಕೆ 10 lakh ಘಟಕ ವೆಚ್ಚದ ಯೋಜನೆ ಇದೆ. ಅದರಲ್ಲಿ ಶೇಕಡ 40-60% ಸಬ್ಸಿಡಿನ ಪಡ್ಕೊಂಡು ಆಯ್ದ ಜಾಗಗಳಲ್ಲಿ ಮೀನು ಮಾರಾಟ ಮಾಡಬಹುದು. ಮತ್ತು ತಾಜಾ ಮೀನಿನ ಜೊತೆಗೆ ಜೀವಂತ ಮೀನುಗಳನ್ನು ಮಾರಾಟ ಮಾಡಿದ್ರೆ 20 lakh ಯೋಜನೆ ಇದೆ. ಅದರಲ್ಲೂ ಕೂಡ 40-60% ಅಷ್ಟು ಸಬ್ಸಿಡಿ ಇದೆ. ಆದರೆ ನಮ್ಮ ಷರತ್ತುಗಳಿಷ್ಟೇ, ಅದಕ್ಕೆ ಬೇಕಾದ ಜಾಗ ಇರಬೇಕು, ಆಯ್ದ ಆಯ್ಕಟ್ಟಿನ ಜಾಗದಲ್ಲಿ ಅದು ಸ್ವಂತದ್ದಾಗಿರಬೇಕು. ಸ್ವಂತದ್ದು ಇಲ್ಲದ ಪಕ್ಷದಲ್ಲಿ ಅದನ್ನು ಗುತ್ತಿಗೆ ಪಡೆದು ಅದು 10 years ನೋಂದಣಿ ಆಗಿರಬೇಕು, ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿ ಆಗಿರಬೇಕು. ಮತ್ತು ಅದಕ್ಕೆ ಬೇಕಾದ ಅರ್ಜಿ ಮತ್ತು ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್, ಆ ನಮೂನೆಯನ್ನು ಸಲ್ಲಿಸಿ ಅದಕ್ಕೆ ಬೇಕಾದ ಒಂದು ಪದ್ಧತಿ ಇದೆ ನಿಮ್ಮನ್ನು ಆಯ್ಕೆ ಮಾಡಲಿಕ್ಕೆ. ಒಂದು ಅರ್ಜಿ, ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕಿನ ಪಾಸ್ಬುಕ್ಕು, ನಿಮ್ಮ ಜಾತಿ ದೃಢೀಕರಣ ಪತ್ರ ಮತ್ತು ಸಂಪೂರ್ಣ ಯೋಜನಾ ವರದಿ ಮತ್ತು ಇತರ ಷರತ್ತುಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಅದನ್ನು ಸಮೀಪದ ಮೀನುಗಾರಿಕೆ ಇಲಾಖೆ ನಿರ್ದೇಶಕರು ಕೊಟ್ಟರೆ ಆ ನಂತರ ಒಂದು ಪದ್ಧತಿ ಇದೆ, ಅದು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಸಮಿತಿ ಇದೆ. ಅದನ್ನು ನಂತರ ರಾಜ್ಯ ಮಟ್ಟಕ್ಕೆ ಕಳಿಸ್ತಾರೆ, ಅಲ್ಲಿ ಅದನ್ನೆಲ್ಲ ನೋಡಿ ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳು ಸರಿ ಇದ್ದರೆ ಬಹಳಷ್ಟು ಬೇಗ ಅವರಿಗೆ ಸಬ್ಸಿಡಿ ಹಣ ಬರುತ್ತೆ. ಖಂಡಿತವಾಗಿ ಈ ಯೋಜನೆಗಳ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಇನ್ನು ಮೀನು ಬೇಗ ಕೆಡುವಂಥ ಒಂದು ಆಹಾರ ಆಗಿರೋದ್ರಿಂದ ಮೌಲ್ಯವರ್ಧನೆಗೂ ಕೂಡ ಇಲ್ಲಿ ಅವಕಾಶ ಇದೆಯೇ? ಖಂಡಿತ. ನಾನು ಮೊದಲೇ ಹೇಳಿದಾಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಕೇವಲ ಉತ್ಪಾದನೆ ಉತ್ಪಾದಕತೆ ಅಷ್ಟೇ ಅಲ್ಲ, ಎನ್ವಿರಾನ್ಮೆಂಟ್ಲಿ ಸೇಫ್ ಇರುವಂತಹ ಟೆಕ್ನಾಲಜಿಗಳನ್ನ ಜೊತೆಗೆ ಮೌಲ್ಯವರ್ಧನೆಗೂ ಕೂಡ ಬಹಳಷ್ಟು ಅವಕಾಶ ಇದೆ. ಏನು ಈ ಮೀನಿನ ಉತ್ಪನ್ನಗಳನ್ನು ಮಾಡಿ ಅವುಗಳನ್ನು ಮಾರಾಟ ಮಾಡುವ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡಲಿಕ್ಕೆ, ಈಗ ಮೀನಿನಿಂದ ಸಾಸೇಜ್ ಇರಬಹುದು, ಮೀನಿನ ಉಪ್ಪಿನಕಾಯಿ, ಮೀನಿನ ಚಟ್ನಿ, ಹೀಗೆ ಹಲವಾರು ಥರದ ಉತ್ಪನ್ನಗಳನ್ನು ಮಾಡಿ ಸಂಸ್ಕರಣೆ ಮಾಡಿ, ಯಾಕಂದರೆ ಸಂಸ್ಕರಣೆ ಮಾಡಿದಾಗ ಸಿಗುವಂತಹ ಲಾಭ ಜಾಸ್ತಿ. ಸೊ ಅದಕ್ಕೂ ಕೂಡ ಭಾಳಷ್ಟು ಅವಕಾಶಗಳಿದೆ. ಈಗಾಗಲೇ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಈ ಬಗ್ಗೆ ತರಬೇತಿಯನ್ನು ನೀಡಲಿಕ್ಕೆ ಒಂದು ತರಬೇತಿ ಸಂಸ್ಥೆಯನ್ನೇ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಮ್ಮ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಂಸ್ಥೆ ಸದ್ಯದಲ್ಲೇ ಕಾರ್ಯನಿರ್ವಹಿಸಲಿದೆ. ಅಲ್ಲಿ ತರಬೇತಿನ ಪಡೆದುಕೊಂಡು ವೈಜ್ಞಾನಿಕವಾಗಿ ಮೀನು ಉತ್ಪನ್ನಗಳನ್ನು ತಯಾರಿಸಿ, ಜೊತೆಗೆ CFTRI ಕೂಡ ಭಾರತ ಆಹಾರ ಸಂಸ್ಕರಣಾ ಸಂಸ್ಥೆ ಏನು ಮೈಸೂರಿನಲ್ಲಿದೆ, ಅಲ್ಲೂ ಕೂಡ ಹಲವಾರು ತರಬೇತಿ ಕಾರ್ಯಕ್ರಮಗಳಿದೆ, ಪಡ್ಕೊಂಡು ವೈಜ್ಞಾನಿಕವಾಗಿ ಸಂಸ್ಕರಣೆಯನ್ನು ಮಾಡಿ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ಜೊತೆಗೆ ಏನು ಕೋಲ್ಡ್ ಸ್ಟೋರೇಜಸ್ ಅಂತ ಹೇಳ್ತೀವಿ, ಅವುಗಳನ್ನು ಹಾಕ್ಲಿಕ್ಕೂ ಕೂಡ, ಮಂಜುಗಡ್ಡೆ ಸ್ಥಾವರಗಳಿರ್ಬೋದು, ಸಂಸ್ಕರಣಾ ಘಟಕಗಳನ್ನು ಹಾಕ್ಲಿಕ್ಕೂ ಕೂಡ 1 crore ಅಧಿಕ ಘಟಕ ವೆಚ್ಚದ ಯೋಜನೆಗಳಿದ್ದಾವೆ. ಆಯ್ದ ಪ್ರದೇಶಗಳಲ್ಲಿ ಈ ಮಂಜುಗಡ್ಡೆ ಸ್ಥಾವರಗಳನ್ನು ಸ್ಥಾಪಿಸಿ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸ್ಲಿಕ್ಕೂ ಕೂಡ, ಮತ್ತು ಮಾರುಕಟ್ಟೆ ಅಲಂಕಾರಿಕ ಮೀನು, ತಾಜಾ ಮೀನು, ಜೀವಂತ ಮೀನು, ಹೀಗೆ ಹಲವಾರು ವಿಧದಲ್ಲಿ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಯನ್ನು ಕೂಡ ಪ್ರಾರಂಭಿಸಲಿಕ್ಕೆ ಯೋಜನೆಯಲ್ಲಿ ಅವಕಾಶ ಇದೆ. ಇದನ್ನು ನಮ್ಮ ಎಲ್ಲ ಮೀನು ಕೃಷಿಯರು ಸದುಪಯೋಗ ಪಡಿಸ್ಕೋಬೇಕು. ಆಸಕ್ತರು ಯಾರು ಉದ್ಯೋಗವನ್ನು ಅರಿಸ್ತಾ ಇದ್ದಾರೆ, ಹೊಸ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಆಸಕ್ತರಿದ್ದಾರೆ, ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಕೆಲವರು ಹೊಸ ಉದ್ಯೋಗಗಳ ತಲಾಶಲ್ಲಿದ್ದಾರೆ, ಅವರು ಕೂಡ ಈ ಯೋಜನೆಗಳ ಸಂಪೂರ್ಣ ವಿವರಣೆಯನ್ನು ಪಡೆದು ಅವರ ಸಾಮರ್ಥ್ಯಾನುಸಾರ, ಅವರ ಶಕ್ತಿಯಾನುಸಾರ, ಅವರ ಆಸಕ್ತಿಯಾನುಸಾರ, ಆರ್ಥಿಕ ಶಕ್ತಿಯನುಸಾರ ಅವರ ಯೋಜನೆಗಳನ್ನು ಆಯ್ಕೆ ಮಾಡಿಕೊಂಡು ಬಂದರೆ ಅವರಿಗೆ ಬೇಕಾದಂತಹ ತರಬೇತಿ ಮತ್ತು ಸಂಪೂರ್ಣ ಯೋಜನಾ ವರದಿಯನ್ನು ನಾವು ನಮ್ಮ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದಲ್ಲಿ ಉಚಿತವಾಗಿ ಕೊಡ್ತಾ ಇದ್ದೀವಿ. ಈಗಾಗಲೇ 200 ಹೆಚ್ಚು ಫಲಾನುಭವಿಗಳಿಗೆ ನಾವು ಯೋಜನಾ ವರದಿಯನ್ನು ಕೊಟ್ಟಿದ್ದೀವಿ. ಅವರು ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಅಂಗಸಂಸ್ಥೆ, ಜೊತೆಗೆ ಯಾವುದೇ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ಕಂಡು ಯೋಜನೆಯ ವಿವರಗಳನ್ನು ಪಡೆದು ತರಬೇತಿಯ ಬಗ್ಗೆ ಸಮಯವನ್ನು ನಿಗದಿಪಡಿಸಿಕೊಂಡು ತರಬೇತಿ ಪಡೆದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇಶವನ್ನು, ರಾಜ್ಯವನ್ನು ಮೀನುಗಾರಿಕೆ ಕ್ಷೇತ್ರದಲ್ಲಿ ಹೆಚ್ಚು ಪ್ರಗತಿಯಲ್ಲಿ ಸಾಗುವಂತೆ ಮಾಡಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮೀನು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶಿವಕುಮಾರ್ ಮಗದ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9945783906. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9945783906. ತುಂಬ ಸಂತೋಷ ಡಾಕ್ಟರ್ ಶಿವಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಮೀನು ಕೃಷಿನಲ್ಲಿ ಇರುವಂಥ ಅವಕಾಶಗಳು ಮತ್ತು ಸರ್ಕಾರದಿಂದ ಮೀನುಗಾರಿಕೆಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಜೀವನೋಪಾಯಕ್ಕಾಗಿ ಮತ್ತು ಉದ್ಯೋಗ ಸೃಷ್ಟಿಗೆ ಮೀನು ಕೃಷಿಯ ಕುರಿತು ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರೂ ಆದ ಡಾ ಶಿವಕುಮಾರ್ ಎಂ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೂ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ರಸವಾರ್ತೆ 6:30 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 ಹಾಯಿದೋಣಿ. 7:45 ಜನಪದ ಅಂದು ಇಂದು ಈ ಕುರಿತಾಗಿ ಮಾತನಾಡಲಿದ್ದಾರೆ ಡಾ ರಾಜಾ ಗುಂಡಾಪುರ. ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 9:00 ಕ್ಷಿತಿಜ ಲಿಟರರಿ ಗುರು, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಸಾಹಿತಿ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ. ಕಾರ್ಯಕ್ರಮದ ವಿನ್ಯಾಸ ಮತ್ತು ಪ್ರಸ್ತುತಿ ಡಾ ನಿರ್ಮಲಾಸಿ ಯಲಿಗಾರ್. ಚಿತ್ರಗೀತೆಗಳು 10:00. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:05 ಚಿಂತನ ಕೆ ಗುಣಪಾಲ್ ಜೈನ್ ಅವರಿಂದ. ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ಶುಭೋದಯ ನಮ್ಮ ಕರ್ನಾಟಕ 6:00.